ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಮಜೋರ್ ಪಡೆಯ ಸೆಹತ್ಮಂದ ಹೋಗಿ ಅರೆ ಪಹಲೆ ಐಸಾ ನೀ ಪೂಛನಾ ಅಪನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಭೀ ಅರೆ ಪಹಲಿ ವಾಲಿ ಬಾತ್ ಕಹಾ परम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಓಹೋಹೋ ಎಲ್ಲಿಗೆ ಹೊರಟ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕ್ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ ಕೆಸಿಸಿ ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ ಚಿಂತೆ ಬೇಡ ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹೆಣ್ಣು ಗಂಡಿಗೆ ಸಮಾನ ಕೂಲಿ ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಉಚಿತ ಸಹಾಯವಾಣಿ 1800425866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ ರೈತ ಬಾಂಧವರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗಾಣದಾಳುವಿನಲ್ಲಿ ಕೃಷಿ ನಡೆಸುತ್ತಿರುವ ಜಿಬಿ ಶಿವಪ್ರಸಾದ್ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗಾಣದಾಳುವಿನಲ್ಲಿ ಕೃಷಿ ನಡೆಸುತ್ತಿರುವಂತಹ ಜಿಬಿ ಶಿವಪ್ರಸಾದ್ ಅವರು ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡಿದ್ದಾರೆ 66 ವರ್ಷ ಈಗ ಇವರಿಗೆ ಮುಖ್ಯವಾಗಿ ಇವರ ಹಿನ್ನೆಲೆ ಗಮನಿಸೋದಾದರೆ ಇವರ ಕುಟುಂಬದಲ್ಲೇ ಸಾಕಷ್ಟು ಜನ ಇವರ ಮಕ್ಕಳು ಸೇರಿದ ಹಾಗೆ ಕೃಷಿ ವಿಜ್ಞಾನಿಗಳು ಇದ್ದಾರೆ ಅಂದರೆ ಬಿಎಸ್ಸಿ ಎಜಿ ಎಮ್ಎಸ್ಸಿ ಎಜಿ ಓದಿರುವಂತಹ ಸದಸ್ಯರು ಇರುವಂತಹ ಒಂದು ಕುಟುಂಬ ಅಂತ ಹೇಳ್ಬೋದು ಶಿವಪ್ರಸಾದ್ ಹೇಳಿ ನೀವು ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ಆನಂತರ ನಿಮಗೆ ಇನ್ನೊಂದಿಷ್ಟು ಓದೋದಕ್ಕೆ ಅವಕಾಶ ಇತ್ತು ಆದರೂ ಕೃಷಿ ಕಡೆಗೆ ನಿಮ್ಮ ಗಮನ ಹೋಯಿತು ಯಾವ ರೀತಿಯ ಸನ್ನಿವೇಶ ಇತ್ತು ಆಗ ಆವಾಗ ಸರ್ ನಮ್ಮ ತಂದೆಯವ್ರಿಗೆ ವ್ಯವಸಾಯ ಮಾಡೋಕ್ಕೆ ಸ್ವಲ್ಪ ಇಷ್ಟೆಲ್ಲ ಮಾಡೋಕ್ಕೆ ತೊಂದರೆ ಇತ್ತು ನಾನು ಪಿ ಯು ಸಿಗೆ ಬಿಟ್ಬಿಟ್ಟೆ ಜೊತೆ ಕ್ರಷರೆಲ್ಲ ಇತ್ತು ನಮ್ಮದು ಕಬ್ಬು ಬೆಲ್ಲ ತೆಗೆಯೋದು ಅದರಿಂದ ಅವ್ರೊಬ್ಬರ ಕೈಲಿ ಆಗಲಿಲ್ಲ ಅದರಿಂದ ನಾನು ವ್ಯವಸಾಯಕ್ಕೆ ಹೇಳಿದೆ ಸರ್ ಹಿರಿಮಗ ನೀವು ನಾನೇ ಹಿರಿಮಗ ಈಗ ನಿಮಗಿರುವಂತಹ ಒಂದು 18 ಎಕರೆ ಪ್ರದೇಶದಲ್ಲಿ ನೀವು ಒಂದು 6 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದೀರಿ ಉಳಿದಿದ್ದೆಲ್ಲ 12 ಎಕರೆ ಪ್ರದೇಶದಲ್ಲಿ CY517 ಈ ಒಂದು ತಳಿಯನ್ನ ಈಗ ಬೆಳೀತಾ ಇದ್ದೀರಿ ಏನು ಕಬ್ಬಿನ ಬೆಳೆಯನ್ನ ಕುರಿತ ಹಾಗೆ ಮುಂಚೆ ಏನು ಅನುಭವ ಇತ್ತು ಈಗ ಬೆಳೀತಿರುವಂತಹ ಈ ತಳಿಯನ್ನು ಸಹ ನೀವು ಬಹಳ ಯಶಸ್ವಿಯಾಗಿ ಬೆಳೆಯಿದ್ದೀನಿ ಅಂತ ಹೇಳಿದ್ರಿ ಸುಮಾರು 60 ಟನ್ ಇಳುವರಿ ಪಡೆಯಿದ್ದೀನಿ ಈಗ ನಿರಂತರವಾಗಿ ಕೃಷಿಯನ್ನ ನಡೆಸ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ನಿಮ್ಮ ಅನುಭವನ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ನೀವೇ ಹೇಳಿದ್ರೆ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು ಒಂದು ಕ್ರಷರು ಇತ್ತು ಹಾಗೂ ಈಗೂ ಏನು ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಾ ಶಿವಪ್ರಸಾದ್ ಸರ್ ಅವತ್ತಿನ ಇದರಲ್ಲಿ ಒಳ್ಳೆ ಮೆನ್ಯೂರು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗ್ತಾ ಇತ್ತು ಈಗ ಸ್ವಲ್ಪ ಕಮ್ಮಿ ಆಯಿತು ಜೊತೆಗೆ ಅವತ್ತಿನ ಇದರಲ್ಲಿ ಹೆಚ್ಚಿಗೆ ಇಳುವರಿ ಬರ್ತಿರ್ಲಿಲ್ಲ ಇತ್ತೀಚೆಗೆ ಸ್ವಾಮಿಗೌಡರು ಮತ್ತೆ ಕೇಶವಯ್ಯನವರು ಇವರು ಒಳ್ಳೆ ತಳಿ ಕಂಡುಹಿಡಿದಿದ್ರು ಸರ್ ಅದರಲ್ಲಿ ಅಂದರೆ ನಾನು ಒಂದು 3 ಎಕರೆಗೆ ನೋಡಬೇಕು ಅಂದ್ಬಿಟ್ಟು ಮಾಮೂಲಿ 3 ಅಡಿ ಪಟ ಮಾರು 3 ಸಾಲ ಹೊಡಿತಾರೆ ಆ ಟೈಪಲ್ಲಿ ಒಂದು 3 ಎಕರೆ ಮಾಡಿಸಿದ್ದೀನಿ ಸರ್ ಅಂದರೆ ಬೆಳೆ ಚೆನ್ನಾಗಿ ಬಂತು ಆದರೆ ಅಷ್ಟು ಇದು ಬರಲಿಲ್ಲ ಇನ್ನೊಂದು ಪ್ಲಾಟ್ 5 ಎಕರೆಗೆ ಫುಲ್ಲು 4 ಅಡಿ ಸಾಲು ಅದರಲ್ಲಿ ಮಾಡ್ದೋ, ಅದರಲ್ಲಿ ಹೈಟು ಚೆನ್ನಾಗಿ ಬಂತು, ಒಳ್ಳೆ ಇಳುವರಿನೂ ಚೆನ್ನಾಗಿ ಬಂದಿ ಸರ್. ಈಗ ಸದ್ಯಕ್ಕೆ ನಾವು 11 ಲೋಡ್ ಕಬ್ಬು ಬನ್ನಾರಿ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡಿದ್ದೀವಿ. ಅದು ಇನ್ನು ಸ್ವಲ್ಪ ಇನ್ನು ಒಂದು 5 ಎಕರೆ ಇನ್ನು ಉಳ್ಕೊಂಡೈತಿ, ಇನ್ನು 5-6 ಎಕರೆ ಇನ್ನು ಮಧ್ಯೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಏನು ರೇಟ್ ಸಿಕ್ತು ಸರ್? ಅದು ಇನ್ನು ರೇಟು ನಮಗೆ ಇದು ಮಾಡಿಲ್ಲ. ಈಗ ಸದ್ಯಕ್ಕೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನಮ್ದೇ ಕೊಟ್ಟಿದ್ದೀವಿ. ಈಗ ಅರ್ಥಿಯಾಗಿರೋ ದಿಸೆಯಿಂದ ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಅದು ಇದು ಮಾಡ್ತಾರೆ ಸರ್. 2400 ಏನೋ ಹೇಳ್ತಾವ್ರೆ, ಅದರಲ್ಲಿ ಎಕ್ಸ್ಪೆಂಡಿಚರ್ ಎಲ್ಲ ಹೋಗಿ ಇದು ಮಾಡ್ತಾವೆ. ಪರವಾಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಸರ್. ಎಲ್ಲ ತಳಿಗಿಂತ ಮೊದಲು ಇದು ಕೆಂಪು ಕಬ್ಬು ಮತ್ತು ಬಿಳಿ ಕಬ್ಬು ಅಂತ ಬರ್ತಾಯಿತ್ತು, ಅದಕ್ಕಿಂತ ಈಗ ಬರ್ತಾ ಇರೋ ಕಬ್ಬಿನಲ್ಲಿ 517 ತುಂಬ ಚೆನ್ನಾಗಿ ಬರ್ತದೆ ಸರ್. ನಾವು ಹೆಂಗೆ ವ್ಯವಸಾಯ ಮಾಡ್ತೀವಿ ಹಂಗೆಲ್ಲ ಬೆಳೀತದೆ. ಈಗ ಹೇಳಿ, ಹೆಂಗೆ ವ್ಯವಸಾಯ ಮಾಡಿದ್ರಿ, ಹೆಂಗೆ ಬೆಳೆದ್ರಿ, ಅದನ್ನು ನಮಗೆ ತಿಳಿಸ್ಕೊಡಿ ಸರ್. ಮೊದಲು ಮಾಮೂಲಿ ಉಳುಮೆ ಮಾಡಿ ಆ 3 ಎಕರೆಗೆ ಮಾಮೂಲಿ ಪಟ ಹೊಡಿಸಿದೆ. ಅದಾದ್ಮೇಲೆ ತಳಿನ ಬೇರೆ ಹತ್ರ ತಗೊಂಡು ಕಟ್ ಮಾಡಿ ಮಾಡಿಸ್ತು. ಅದರಲ್ಲಿಂದ್ರೆ ಅದು ತುಂಬ ಕಣ್ಣುಗಳು ಬರ್ತದೆ ಸರ್. 517 ಅಂದರೆ ತುಂಬ ಒತ್ತಾಗಿ ಬಂದ್ಬಿಡ್ತದೆ. ಅದರಿಂದ ಸ್ವಲ್ಪ 3 ಕಣ್ಣಿರೋದು ಮಾಡಿ ಅಂದರೆ ಸ್ವಲ್ಪ ದೂರ ದೂರ ಮಾಡಬೇಕು. ನೆಕ್ಸ್ಟು ಕೂಳೆಗಂತೂ ಇನ್ನೂ ಚೆನ್ನಾಗಿ ಬರ್ತದೆ. ಈಗ ನಿಮ್ಮ ಹತ್ರ ಎಷ್ಟು ವರ್ಷದ ಕೂಳೆ ಬೆಳೆ ಬಗ್ಗೆ? ಇಲ್ಲ ಸರ್, ಇದೇ ಫಸ್ಟ್ ನಾವು ಮಾಡಿಸಿರೋದು. ಈಗ 517 ಹಾಕಿರೋದು ಇದೇ ಮೊದಲು ನಾವು. ಈ 4 ಅಡಿ ಸಾಲಿನಲ್ಲಿ ಎಷ್ಟು ನಾವು ವ್ಯವಸಾಯ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರ್ತದೆ. ಅಂದ್ರೆ ಮುಂಚಿತವಾಗಿ ಹಸಿರೆಲೆ ಗೊಬ್ಬರ ಇದೆಲ್ಲ ಅದು ಮೊದಲು ನಾವು ಇದು ಮಾಡ್ತಿದ್ದೋ ಸರ್. ಈಗ ಟೈಮ್ ಸಿಕ್ಕಿದ್ರೆ ಈಗ ಮೊದಲು ಭತ್ತ ಆಗ್ತಿದ್ದು, ಅದ್ರ ಮುಂಚೆ ಅರ್ಲಿಯರ್ ಆಗಿ ಅಂದ್ರೆ ಲೇಟ್ ಆಗೋದಾದ್ರೆ ಚೆಂಬೆ ಮತ್ತೆ ಹುರುಳಿ ಬಿತ್ತನೆ ಮಾಡಿಬಿಟ್ಟು ಚೆಲ್ಬಿಟ್ಟು ಅದ್ರ ಮೇಲೆ ರೋಟ್ರಿ ಹೊಡೆಸ್ಬಿಟ್ಟು ಆಮೇಲೆ ಸಾಲು ತೆಗಿತೀವಿ ಸರ್. ಆದರೆ ಈಗ ಹಸಿರಲೆ ಮಾಡೋ ದಿಸೆಯಿಂದ ಇನ್ನೂ ಚೆನ್ನಾಗಿ ಬರ್ತದೆ ಸರ್. ಅದು ಆ ಥರ ಮಾಡಿದ್ದೀವಿ. ಈ ಸರಿ ಒಳ್ಳೆ ಇಳುವರಿ. ಈಗ ನೀವು 8 ಎಕರೆ ಹಾಕ್ಸಿದ್ದೀರಲ್ಲ, 517, ಇದಕ್ಕೆ ಯಾವ ಥರ ಭೂಮಿ ಸಿದ್ಧತೆಯನ್ನು ಮಾಡಿಸ? ಭೂಮಿ ಸಿದ್ಧತೆ ಅಂದರೆ ನಮ್ಮದು ಎಲ್ಲ ಪಿಕಪ್ ನೀರು ಮತ್ತು ನಾಲ ನೀರು ಎರಡು ನೀರಿಗೇನು ತೊಂದರೆ ಇದೆ ಸರ್. ಮತ್ತು ಬೋರು ಇದೆ, ಅದಕ್ಕೆ ಮಾಮೂಲಿ ವ್ಯವಸಾಯ ಫಸ್ಟು ಉಳುಮೆ ಮಾಡಾದ್ಮೇಲೆ ಸಾಲು ತೆಗೆದು ಮಾಮೂಲಿ ಬಿತ್ತನೆ ನಡೆಸ್ತೀವಿ. 5 ಅಡಿ ಸಾಲು 4 ಅಡಿ ಸಾಲು 4 ಅಡಿ ಸಾಲು 5 ಅಡಿ ಮಾಡಿದ್ರು ಚೆನ್ನಾಗಿತ್ತು, ಈಗ ಅನ್ನಿಸ್ತಾ ಇದೆ ನಮಗೆ. ಹೇಗೆ ಒಳಗಡೆ ಟಿಲ್ಲರ್ ಹೊಡೆದು ಅದೇ ಮಣ್ಣನ್ನ 1/2 ತೆಂಡೆ ಕೊಟ್ಟರೆ ತುಂಬ ಇಂದ ಇದಾಗಿ ಬರ್ತದೆ. ಈ ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕಟಾವ್ ಆದ್ಮೇಲೆ ಏನು ತ್ಯಾಜ್ಯ ಉಳಿಯುತ್ತೆ, ತರಗಾಗಬಹುದು, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಸರ್? ಮೊದಲೆಲ್ಲ ಸುಡ್ತಾ ಇದ್ದು, ಇತ್ತೀಚೆಗೆ ಈಗಿನ ವ್ಯವಸ್ಥೆ ನೋಡ್ತಾ ಇದ್ರೆ ಈಗ ಸುಡ್ತಾ ಇಲ್ಲ ಸರ್. ಏನಿದ್ರು ಕಬ್ಬು ಕಡ್ದಾದ್ಮೇಲೆ ಆ ತರನ ಹಂಗೆ ಬಿಡ್ತೀವಿ, ಬಿಟ್ಬಿಟ್ಟು ಕಳೆ ಬಂದ್ರೆ ಅವಾಗ ಕಳೆನೂ ಕಮ್ಮಿ ಮತ್ತೆ ತೇವಾಂಶ ಇರ್ತದೆ ಸರ್. ಈಗ 1 ವಾರಕ್ಕೆ ನೀರೈಸ್ಬೇಕಾದ್ರೂ 15 ದಿನ ಆದರೂ ತೇವಾಂಶ ಇರ್ತದೆ. ಅದರಿಂದ ಈ ಗೊಬ್ಬರ ಎರೆಹುಳನು ಸಾಕಷ್ಟು ಉತ್ಪತ್ತಿ ಆಯ್ತದೆ ಸರ್. ಮತ್ತೆ ಈಗಿನ ಕೃಷಿ ಇದರಲ್ಲಿ ನಮ್ಮ ರೈತರಿಗೆ ಕೃಷಿ ಎತ್ತರು ಸಿಗೋದು ಕಷ್ಟ, ಅದರಿಂದ ಕೆಲಸನೂ ಕಮ್ಮಿ, ಜೊತೆಗೆ ಖರ್ಚು ಕಮ್ಮಿ ಆದ್ರಿಂದ ಆದಾಯನು ಬರೋ ಚಾನ್ಸ್ ಇದೆ. ಈ ಮಗಲಿಗೊಂದ್ಸಲ ಆ ಮಗಲಿಗೊಂದ್ಸಲ ಆಗ್ತಾ ಹೋದ್ರೆ ವರ್ಷಾನು ವರ್ಷ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ಸರಿ ಏನ್ ಮಾಡಿದ್ವಿ, ಮಗ್ಗಲಿಗೇನು ಹಾಕಿಲ್ಲ ಸರ್. ಕೆಲವರು ಪಟದಿಂದ ಪಟಕ್ ಹಾಕವ್ರೆ, ಅದನ್ನು ಸೂಕ್ತ ಅಂದ್ರೆ ನೀರ್ ಹಾಯಿಸ್ಬೋದು. ಈಗ ನಾವು ಬೋರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ 2 ಸಾಲಿದ್ರೆ ಕಡ ಇದ್ರೆ ಕಡ ಅಂತೀವಿ ನಾವು, ಇದ್ರೆ ಮೊದಲನೇ ಇದರಲ್ಲಿ ಪೈಪು ಬಿಟ್ಟಿರ್ತೀವಿ ಒಂದೊಂದು ಇದರಲ್ಲಿ. ಅದು ತೇವಡಿ ಮಗ್ಗಲಲ್ಲಿ ತರ್ಗನ್ನ ಸ್ವಲ್ಪ ಕೆಲ ಮಾಡಿಬಿಟ್ಟು ನೀರು ಹಾಯಿಸಾದ್ಮೇಲೆ ಅದೇ ಪೈಪನ್ನ ಮುಂದಕ್ಕೆ, ಇದು ನೀರು ವೇಸ್ಟ್ ಆಗಬಾರ್ದು, ಅದನ್ನು ನೀರು ಹೋಗುವಂಗೆ ಮಾಡ್ಕೋಬೇಕು. ಇನ್ನು ಹಾಗೂ ಈಗೂ ನಾವು ನೋಡಿದ್ರೆ ಒಂದು ನೀವು ಹೇಳಿದ ಹಾಗೆ ತಳಿಗಳು ಬದಲಾವಣೆ ಆಯಿತು, ಹಾಗಾಗಿ ಹೊಸ ತಳಿಗಳು ಬಂತು. VC ಫಾರ್ಮ್ ಅವರು ಅಭಿವೃದ್ಧಿಪಡಿಸಿರುವಂಥ ಹೊಸ ಕಬ್ಬಿನ ತಳಿ ನಿಮಗೆ ಬಹಳ ಒಳ್ಳೆಯ ಒಂದು ರಿಸಲ್ಟನ್ನು ಕೊಟ್ಟಿದೆ, ನಿರೀಕ್ಷೆ ಇದೆ. ಇನ್ನು ಮುಂದೇನೂ ಕೂಳೆನೂ ಸಹ ಚೆನ್ನಾಗಿದೆ. ಚೆನ್ನಾಗಿ ತನಗಬಿಗಿಂತ ಕೂಳೆನೇ ಜಾಸ್ತಿ ಆಯ್ತದೆ ಸರ್. ಅದು ನಾವು ಎಷ್ಟು ಆಗ ಮೆನ್ಯೂರ್ ಕಮ್ಮಿ ಹಾಕಿದ್ರು ನಡೀತದೆ ಸರ್. ಈಗ ಭತ್ತಕ್ಕಾದರೂ ಅಷ್ಟೇ, ನಾವು ಈ ಹಸಿರೆಲೆ ಗೊಬ್ಬರ ಅದು ಮಾಡಿಬಿಟ್ಟು ರೆಡಿ ಮಾಡಿದ್ರೆ ಸರ್, ನಾವು 1 ಎಕರೆಗೆ 1 ಮೂಟೆ ಕಾಂಪ್ಲೆಕ್ಸ್ ಹಾಕೋದು, 10-20 ಆರು 1 ಮೂಟೆ. ಅದಾದ್ಮೇಲೆ ಮೊದಲನೇ 12 ದಿನ 15 ದಿವಸಕ್ಕೆ ಕಳೆ ತೆಗೆದ್ರೆ 15 ಕೆಜಿ ಯೂರಿಯಾ ಮತ್ತೆ 15 ಕೆಜಿ ಪೊಟ್ಯಾಷು